ಮಳೆ ಸಂಚಾರ ಅಸ್ತವ್ಯಸ್ತ ಹಾಗೂ ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆ ವಿಶಾಲ್ ಇದನ್ನಲ್ಲ, ಅವಂದೆಲ್ಲ ಸರಿಯಾಗಿ ನಡೆಯುತ್ತೆ. ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ. ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ, ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTP ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. FM 100.6, ಇದು ಆಕಾಶವಾಣಿ ಮೈಸೂರು. ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಸ್ನೇಹಿತರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಜಯಣ್ಣ ಅಣ್ಣ, ಕಿವಿ ಕೇಳ್ತದೆ ನಿಧಾನಕ್ಕೆ ಏಳು. ಅಲ್ಲ ಕಪ್ಪ, ಒಸಿ ಸಳಿ ಶುರು ಆಗ್ಬಿಟ್ಟದೆ, ಮಳೆ ಬಿದ್ದುಬಿಟ್ಟು. ನೀನು ಬರೀ ಮೈನಾಗೆ ಅದ್ಯಾನಪ್ಪ ಮೋಡ ನೋಡ್ತಾ ನಿಂತಿದ್ದಯ್ಯ, ನಕ್ಷತ್ರ ಎಣಿಸ್ತಿದ್ದಯ್ಯ ಕಾಣಿ. ಇಲ್ಲ, ಇವತ್ತು ಇಸ್ವ ಗಾಳಿ ದಿವಸ ಅಂತೆ. ಅದಕ್ಕೆ ಗಾಳಿ ಹೆಂಗ್ ಬೀಸ್ತಾದೆ ಅಂತ ಪರಿಚಯ ಮಾಡ್ಕೊಳ್ಳುಮ ಅಂತ ನೋಡುಮ ಹೆಂಗಾಯ್ತದೆ ಅಂತ ತಣ್ಣಕ್ ನಿಂತ್ಕೊಂಡಿದ್ದೆ. ಅಲ್ಲಕಪ್ಪ, ಗಾಳಿ ಗೊತ್ತಿಲ್ವ ನಿನಗ? ಹಂಗಲ್ಲ, ಅದು ಹೆಂಗ್ ಬೀಸ್ತದೆ ಈಗ ಮೈಯ ಬಟ್ಟೆ ಹಾಕಬಿಟ್ರೆ ಸರಿಯಾಗಿ ಗೊತ್ತಾಗುದಿಲ್ಲ. ಹಿಂದೆ ಏನಾಗಿತ್ತು ಗೊತ್ತಾ, ನಮ್ಮ ಇಸ್ಕೂಲ್ನಾಗೆ ಮೇಷ್ಟ್ರು ಪಾಠ ಮಾಡುವಾಗ ಹಿಂಗೆಯ ಸಲ್ಟ ಬಿಚ್ಚಿಬಿಟ್ಟು ಏನು ಯಜ್ಞಾನದ ಪಾಠ ಮಾಡುವಾಗ ಹೇಳ್ಕೊಡೋರು. ಬರೀ ಶರ್ಟಿಯೇ ಸರಟ ಕಣ್ಣ, ದೇಹದಾಗೆ ಏನೇನ್ ಅಂಗಾಂಗಗಳವೇ ಅಂತ, ಇದು ಏನು ಎದೆಗೂಡು, ಇಲ್ಲಿ ಹೃದಯ ಇರ್ತೈತೆ ಅಂತ ಮಕ್ಳಿಗೆ ಅರ್ಥ ಆಗುವಂಗೆ ಹಂಗೆ ಅದು ಗೆಪ್ತಿ ಬಂತ. ಒಸಿ ಯಾಕೋ ದಗೆ ಆದಂಗ ಆಯ್ತಿತ್ತು. ಅಲ್ಲಕಪ್ಪ ಮಳೆ ಬಿದ್ದಿರೋ ಒಸಿ, ಅದಕ್ಕೆ ಹೇಳಿದ್ದು ಮುಂಗಾರ್ನಾಗೆ ಅಪಾರ ಬಿಸಿಲು ಹೊಡಿತದೆ, ಮಳೆನೂ ಬರ್ತದೆ, ಅದು ಮೈಯಿಂದ ಬೆವರು ಕಿತ್ಕ ಬರ್ತದೆ ಅಂತಾರಲ್ಲ ಹಂಗೆ. ಮನೇಲಿ ಗಾಳಿ ಬೀಸ ನಿಂತಿದ್ದೆ, ಅದೇನ್ ಬಂದೆ ಏಳು. ಅಲ್ಲಕಪ್ಪ ಈ ಕತ್ಲಲ್ಲಿ ಒಬ್ಳೆ ನಿಂತಿದ್ದೆ ಅಲ್ಲ, ಯಾರ ಕತ್ಲಲ್ಲಿ ಆಗೈತೆ, ಇನ್ನು ಒಸಿ ಬೆಳಕಿಲ್ವಾ? ಅಲ್ಲಕವ್ವ ಜಯಣ್ಣ ನಾವು ಹತ್ರಕ್ ಹೋದ್ರೆ ಕಾಣ್ತಾನೆ, ದೂರದಾಗ ಕಂಡನ. ಏನಾರು ಹತ್ರಕ್ ಬಂದ್ರ ಅಂಜಿಗಿಂತ್ಕೊಂಡ್ ಹೊಟ್ಟದಾರು ಹಿಂಗ್ ನಿಂತಿದ್ರೆ. ಅದಕ್ಕೆ ಇನ್ನೂ ಒಂದು ಕಾರಣ ಅದೇ. ಇವನಪ್ಪ ಈಗ ನಾನ್ ಮೈಸೂರ್ ಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಒಂದ್ ಮನೆಗೆ ಹೋಗಿದ್ದೆ. ತಕಳಕಪ್ಪ ಅಲ್ಲ, ನೆಂಟ್ರ ಮನೆ. ನೆಂಟ್ರ ಮನೆಯ ಅವರು ಇನ್ಯಾರೋ ಒಬ್ರು ವಿಜ್ಞಾನಿಗಳ ಮನೆ ಕರ್ಕ ಹೋದ್ರು. ಅವ್ರ ಮನೆ ಮ್ಯಾಲೆ ಅಣ್ಣ ಗಾಳಿ ಯಂತ್ರ ತಿರುಗ್ತಾ ತಿರುಗ್ತಾ ಇತ್ತು ಕಣಣ್ಣ. ಅದು ನೀನು ನಾನು ಚಿತ್ರದುರ್ಗದ ಕಡೆಗೆ ಹೋದಾಗ ಬೆಟ್ಟದ ಮೇಲೆಲ್ಲ ತಿರುಗ್ತಿರ್ನಿಲ್ವಾ? ಅದ್ಯಾನ ಅಪ್ಪ ಪಾಟಿ ಬುದ್ಧಕ ಏನ್ ಬೀಸ್ತಾ ಅದೆ ಅಲ್ಲ ಕಂಜ ದೊಡ್ಡದಲ್ಲ ಇದು ಚಿಕ್ಕದು ಚಿಕ್ಕದು. ಆಮೇಲೆ ಅಲ್ಲಯ್ಯ ಪಕ್ಕದಲ್ಲೇ ಈ ಸೂರ್ಯ ಶಕ್ತಿನ ಹಿಡ್ದಿಡಕ್ಕೆ ಅದಿನ್ನೊಂದೈತೆ. ನಾನು ಇದೇನ ಇಲ್ಲಿ ಗಾಳಿ ಯಂತ್ರನೂ ತಿರುಗ್ತಾ ಇದೆ, ಈ ಕಡೆ ದೊಡ್ಡ ದೊಡ್ಡ ದೊಡ್ಡದು ಸೂರ್ಯ ಶಕ್ತಿ ಹಿಡ್ದಿಡೋಕು ಏನೋ ಐತೆ. ಅದೇ ಅದೇ ಬೆಳ್ಳಿಗೆ ಪಳಪಳ ಪಳ ಅಂತ ಹೊಳಿತಿತ್ತಲ್ಲಪ್ಪ ಅದ ಯಾವ್ದು ಬೆಳ್ಳಿಗ್ ಪಳಪಳ ಅದೇನ ಹೇಳ್ತಾರಲ್ಲವ ಸೋಲಾರು. ಅವೆಲ್ಡನ್ನು ನೋಡಿ ನಾನ್ ಕೇಳ್ದೆ ಅಲ್ಲ ಸಾ ಇದೇನು ಅಂತ. ಅದಕ್ಕೆ ಅವ್ರು ಹೇಳಿದ್ರು ನೋಡಿ ಜಯಣ್ಣವ್ರೇ, ಎಲ್ಲಿ ಅಪಾರ ಗಾಳಿ ಬೀಸ್ತದೆ ಎಲ್ಲಿ ಅಪಾರವಾದ ಸೂರ್ಯನ ಶಕ್ತಿ ಅದೆ, ಆ ಎರಡನ್ನು ಬಳಕೆ ಮಾಡಿಕೊಂಡು ಮನೆಗೆ ಬೇಕಾದ ಇದ್ದುತ್ತ ತಯಾರು ಮಾಡ್ಬೋದಂತೆ ಕರೆಂಟು ಹಂಗೇಳು. ಅದಕ್ಕ ಈಗ ಗಾಳಿ ಭೂ ಅಂತ ಬೀಸ್ತದಪ್ಪ, ನಮ್ಮನೆ ತವಾಗ್ಲಿ ನಿಮ್ಮನೆ ತವಾಗ್ಲಿ ಅದು ಸುಮ್ಮನೆ ಹಂಗೆ ಹೋಗೋ ಬದಲು ಇಂಥದೊಂದು ಹಾಕಬಿಟ್ರೆ ಗಾಳಿ ಅಂತರ್ವ ಅದು ಬರ್ರಂತಿರ್ತದ ದೊಡ್ಡ ಪ್ಯಾನು. ಅದ್ರ ಜೊತೆಗೆ ಈ ಸೂರ್ಯನ ಶಕ್ತಿನು ಹಿಡಿಯೋದು ಅದೇನೋ ನಾವು ಹೈಬ್ರಿಡ್ ಅಂತೀವಲ್ಲ ಹೈಬ್ರಿಡ್ ಹೈಬ್ರಿಡ್ ತಳಿ ತರಕಿಲ್ವ ಹೈಬ್ರಿಡ್. ಹಂಗೆ ಸೂರ್ಯನ ಶಕ್ತಿ ಗಾಳಿ ಶಕ್ತಿ ಎರಡನ್ನು ಬಳಸ್ಕೊಂಡು ಮಾಡುವಂಥವು ಬತ್ತವಂತೆ. ಅಣ್ಣು ಹೇಳಪ್ಪ, ಮೊನ್ನೆ ಆಫೀಸ್ಗೆ ಹೋಗಿದ್ದೆ, ಯಾವುದು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿದ್ದೆ. ಇರ್ಲಿ ಬಿಡವ ಆಮ್ಯಾಕಿಂತ ಕೊಡುವಂತೆ ಲೋಟ್ ವಾ ಇಸ್ಕತ್ತೀನಿ. ಅದ್ಯಾಕ ಏನ್ ಮಾತ್ ನಿಲ್ಲಿಸ್ಲಿ ಅಂತ ಕೊಡ್ತಿದ್ದೆ ಗಂಟ್ಲು ಹಸಿ ನಚ್ಚಿಗಾಗ್ಲಿ ಅಂತ ಬಿಡು ಹೇಳ್ತೀನಿ. ಅಲ್ಲಿ ಆಫೀಸ್ ನಲ್ಲಿ ಹೇಳ್ತಾ ಇದ್ರು ಈಗೆಲ್ಲ ಈ ಸೋಲಾರ್ದು ಪಂಪ್ ಗಳು ಹಾಕಬಹುದಂತೆ ಜಮೀನ್ಗೆ ಬೋರ್ವೆಲ್ ಪಂಪ್. ಅದಕ್ಕ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ರು. ನಾನು ಒಬ್ನೇ ಕೊಡಕಿಲ್ಲ ಬುದ್ದಿ, ಇಬ್ರು ಸ್ನೇಹಿತರವ್ರೆ ಕಮಲಕ್ಕ ಚಂದ್ರಣ್ಣ ಅಂತ ಅಂತ ಎರಡು ಅಪ್ಲಿಕೇಶನ್ ಇಸ್ಕೊಂಬಂದಿದೀನಿ. ಏಡಿಯ ಮೂರಿಯ ಅಂದ್ರೆ ಜಯಣ್ಣನ್ ಬಿಟ್ಟು ಇನ್ಯಾರು ಏಳು ಎಕ್ಸ್ಟ್ರಾ ಇಸ್ಕೊಂಬಂದಿದೀನಿ. ಅಪ್ಲಿಕೇಶನ್ ಕೊಟ್ಬಿಟ್ರೆ ಸೂರ್ಯ ಶಕ್ತಿಯಿಂದಲೇ ಪಂಪ್ ಓಡ್ತದಂತೆ, ಎಲೆಕ್ಟ್ರಿಸಿಟಿ ಬೇಡ. ಆಮೇಲೆ ದೊಡ್ಡದೊಂದು ಇದಾಗ್ತಾವ್ರಂತೆ ಕಣಣು ಸರ್ಕಾರದವರು, ಏನು ಸೂರ್ಯ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಮಧ್ಯಾಹ್ನದಾಗುವೆ ಕರೆಂಟ್ ಕೊಡಕ್ಕೆ. ಈಗ ಮಧ್ಯರಾತ್ರಿಗೆ ಮತ್ತೆ ಕತ್ಲಾಯ್ತಿದ್ದಂಗೆ ಕೊಡ್ತಾರಲ್ಲ ಬಿಡವೋ ಸಾನೆ ಕಷ್ಟ ಕಣದು. ಈಗ ಯಾರೋ ಯಾಕೆ ಕೊಡ್ಬೇಕಣ, ಈಗ ಗಾಳಿ ಶಕ್ತಿ ಅದೇ ಸೂರ್ಯನ ಶಕ್ತಿ ಅದೇ ಎಲ್ಲ ಶಕ್ತಿನೂ ಅದೇ, ನಾವೇ ಯಾಕೆ ಉತ್ಪಾದನೆ ಮಾಡ್ಕೋಬಾರ್ದು? ಮಾಡಂ ಬಿಡಪ್ಪ, ಅದಕ್ಕೇನ ಎಲ್ಲ ಸರ್ಕಾರದವ್ರು ಕೊಟ್ಟ ಮೇಲೆ ನಾವು ಕೈ ಕಟ್ಟ ಹಾಕೊಂಡು ಕುಂತ್ಕೊಳಕ ಅದ ಜಗಲಿ ಮೇಲೆ ಮಾಡಂ ಬಿಡು ಜಯಣ್ಣ. ಅದಕ್ಕ ಬೋ ಚಂದ ಗಾಳಿ ಆಡ್ತಿತ್ತಲ್ಲ ಅದಕ್ಕೆ ಎಷ್ಟು ರಭಸವಾಗಿ ಬೀಸ್ತದೆ, ಚಕ್ರ ಏನಾರು ಇಟ್ರೆ ಬರ್ರ ಅಂತ ತಿರುಗ್ತದ ಇಲ್ವೋ ಅಂತ ಪರೀಕ್ಷೆ ಮಾಡ್ತಿದ್ದೆ. ಅಲ್ಲ ಚಕ್ರ ಇಟ್ರೆ ಬರ್ರ ಅಂತ ತಿರುಗ್ತದೆ, ನೀನು ಬಟ್ಟ ಬಿಚ್ಚಾಕೊಂಡು ನಿಂತಿದೆಯಲ್ಲ, ನೀನು ಹಂಗೆ ನಿಂತಿದೆಯಲ್ಲ ಜಯಣ್ಣ. ಇವನು ಒಳ್ಳೆ ಚೆನ್ನೈತಿ, ಎಲ್ಗು ಹೋದ್ರು ತಿರ್ಗಾ ತಿರ್ಗಾ ಅಲ್ಲಿಗೆ ಬರ್ತಾನೆ. ಏನು ಬಟ್ಟೆ ಬಿಚ್ಚಾಕೊಂಡು ನಿಂತಿದ್ದಿ ನಿಂತಿದ್ದಿ ಅಂತ ಕಮಲಕ್ಕ, ಈ ಬೇರೆ ಹಾಕೊಂಡಿರೋ ಬಟ್ಟೆ ಕಾಣೋದಿಲ್ವೇ ಶರ್ಟ್ ಕಾಣ್ಬೇಕು ಅವನಿಗೆ? ನೀನು ಗದ್ದೆ ಹಳ್ದ ಕೆಲಸ ಮಾಡುವಾಗ ಏನ್ ಸೂಟ್ ಹಾಕೊಂಡ ಕೆಲಸ ಮಾಡಿ ಅಲ್ಲಕ್ಕಪ್ಪ ಸರಿ ಗದ್ದೆಲಿ ಇರದ ನೋಡು ಇಲ್ದಿರೋದ ಯಾಕೆ ನೋಡಿ ಅಲ್ಲ ಕಣ್ಜಯ್ಯಣ್ಣ ನೀ ಯಾಕೆ ಅದಕ್ಕೆ ವಾಪಸ್ ಕಂಡಯ್ಯಲ್ಲ ಅಂದ್ಬಿಟ್ಟು ಸೂಟ್ ಕಿಟ್ ಹಾಕೊಂಬಂದ್ಬಿಟ್ಟೆ ಈಗ ನೀನು ಒಳಕ್ ಹೋಗ್ಬಿಟ್ಟು. ನಾನು ಯಾಕೆ ಒಳಕ್ ಹೋಗ್ಬಿಡು, ಈಗ ಇನ್ನೇನೋ ವಿಚಾರ ಇತ್ತಲ್ಲ. ನೀನು ಆಸ್ಪತ್ರೆಗೆ ಹೋಗಿ ಏನೋ ನೆನ್ನೆ ಅದೇನೋ ರಕ್ತ ಕೊಡ್ತೀನಿ ಅಂತ ಹೋಗಿದ್ದಂತಲ್ಲ ಬಿಡು, ಎಲ್ಲಿ ನೋಡಿದ್ಯಪ್ಪ ತಕೊಳ್ಳಿಲ್ವಂತಲ್ಲ ನಿಂದು ಯಾಕೆ? ನಾನ್ ಕೊಡಕ್ ಹೋಗಿರ್ಲಿಲ್ಲ ಕಣ್ಬಿಡು. ಈಗ ಅಲ್ಲಕಪ್ಪ ನಮ್ಗೂ ಏನ್ 60 ಹತ್ರ ಆಗೋಯ್ತಲ್ಲ ರಕ್ತ ತಗೊಳ್ಳಿಲ್ವಾ ಅಲ್ಲಕವ್ವ, ನಾವ್ ಕೊಡ್ತೀವಿ ಅಂತಂದ್ರು ಅವ್ರು ತಕೊಳ್ಳೋದಿಲ್ಲ ಕಣ್ಬಿಡು. ಅದೇ ನನಗ್ ಗೊತ್ತಿಲ್ವಾ, ನಮ್ಮ ಮೈದಿರ್ನಿಲ್ವಾ ಅವನು ಪ್ಯಾಟೆಯಿಂದ ಬಂದಿದ್ನಲ್ಲ ಅವನೇ ಹೇಳ್ದ ಅಪ್ಪ ಇವತ್ತು ಅದೇನೋ ಈಸ್ವ ಬ್ಲಡ್ಡಿನ ಬ್ಲಡ್ಡಿನ ಅಂತ, ಅದೇನೋ ಬ್ಲಡ್ಡಿನ ಬ್ಲಡ್ಡಿನ ಅದೇನೋ ಕನ್ನಡದಾಗ ಹೇಳಪ್ಪ ಅಂತಂದಿ, ಅದೇನೋ ರಕ್ತದ ಕೊಡ ದಿನ ಅಂತಲ್ಲವ, ರಕ್ತ ದಿನವು ಅಂತಲ್ಲ ಜಯಣ್ಣ, ಅದಕ್ಕೆ ನಾನು ಇವತ್ತು ರಕ್ತ ಕೊಡಬೇಕು ಅಂತ ಅಂದ. ಎಲ್ಲೂ ಕೊಟ್ಟಯ್ಯ ಅಂತಂದೆ, ಆಸ್ಪತ್ರೆಗೆ ಅಂತಂದ. ಅವ್ರೇನ್ ಮಾಡಿದವ್ರು, ಬೇರೆಯವರು ಕೊಡ್ತಾರೆ ಅಂತಂದ. ಅದಕ್ಕೆ ನಡಿಯಪ್ಪ ಅಂತನ್ಬಿಟ್ಟು ಅವನು ಕರ್ಕೊಂಡು ಹೋಗಿದ್ದಿ. ಇಲ್ಲಕವ ನಾನು ಕೊಟ್ಟಿಲ್ಲ, ಒಂದ್ ಕಿತನು ಕೊಟ್ಟಿಲ್ಲ ಬಿಡು. ಹೌದಾ, ಜನ್ಮದಲ್ಲಿ ಒಂದ್ಸತಿನೂ ಕೊಡ್ಲಿಲ್ವೇ? ಅಲ್ಲಕವ್ವ, ನಮ್ಮ ಹಳ್ಳಿನಾಗೆ ರಕ್ತ ಕೊಡೋದು ಉಂಟ? ಮೊದಲೆಲ್ಲ ಅಪ್ಪಪ್ಪೋಯ್ ನಿಗರ್ಕೊಂಡ್ಬಿಡ್ತಾರೆ, ಕೊಟ್ ಕೂಡ್ಲೆ ಅನ್ಕೊಂಡ್ಬಿಟ್ಟಿದ್ರು. ಕೊಟ್ಟನೆ ಮನೆ ಹಿಂದ್ಗಡೆ ಸೊಳ್ಳೆಗಳಿಗೆ ನೋಡು ನೋಡು ನೋಡು, ಕೊಟ್ಟವನೇ ರಕ್ತ ಜಯಣ್ಣ, ಜನರಿಗೆ ಕೊಟ್ಟಿಲ್ಲ ಅಷ್ಟೇ ಅಲ್ಲ, ಮತ್ತೆ ನೀನು ನಾನು ಹಿಂದಕ್ಕೆ ಹೋಗ್ಬೇಕಾಯ್ತ ನೋಡು. ಬೇಡ ಹಂಗೆ ಮುಂದಕ್ಕೆ ಬಾ. ನೀನು ತಿಗಣ ಸೊಳ್ಳ ಏ ಬೇರೆ ಬೇರೆ ಅದು ಹೇಳ್ತಿದ್ರೆ, ನೀ ಹೆಂಗಿದ್ದಯಿ ನಾನ್ ಹೆಂಗಿದ್ದನು ಅನ್ನೋದ್ರ ಮೇಲೆ ನಾನು ಮಾತಾಡ್ಬೇಕಾಯ್ತ ನೋಡು. ಬೇಡ ಬಿಡು, ಮೊನ್ನೆ ಇವ್ರು ಕೊಟ್ಟಿಗೆ ಕರ್ಕೊ ಹೋಗಿದ್ದ, ತನಿಗೆಲ್ಲ ಸಿಕ್ಕಾಬಟ್ಟೆ ಉಣ್ಣಿ ಹತ್ಕೊಬಿಟ್ಟವೆ. ಅದಕ್ಕೆ ಏನಾರು ಒಂದು ಔಷಧ ಮಾಡುವ ಬಾ ಅಂತ ಹೇಳ್ದ. ನಾನು ಅದನ್ನೇ ಹೇಳ್ದೆ ನೋಡಪ್ಪ, ಈಗ ಮನ್ಸ ಹೆಂಗೋ ಹಂಗೆ ದನಗಳು, ಮನ್ಸನ್ ರಕ್ತ ಹೆಂಗೆ ತಿಗಣೆ ಇರ್ತಾವೋ, ದನಿನ ರಕ್ತವ ಉಣ್ಣಿ ಇರ್ತವೆ, ಕಾಯಿಲೆ ಬೇರೆ ಬರ್ತವೆ. ಅದಕ್ಕೆ ಡಾಕ್ಟರ್ ಬಂದವ್ರೆ ಒಳ್ಳೆ ಔಷಧಿ ಬಂದದೆ ಅಂತ ಹೇಳ್ತಾ ಇದ್ದೆ. ಗೆಪ್ತಿ ಆಯ್ತು ಪಾಪ, ಮನ್ಸರು ರಕ್ತ ಇಲ್ದಲೆ ಅಪಘಾತ ಆದಾಗ ಕಷ್ಟ ಆಯ್ತದಲ್ಲ, ಅಂತವ್ರಿಗೆ ತಕ್ಷಣವ ರಕ್ತ ಬೇಕು ಅಂದ್ರೆ ಎಲ್ಲಿಂದ ತತ್ತಾರೆ? ಇಲ್ಲ ನೆಂಟರು ಬಂದು ಬಳಗ ಕೊಡ್ಬೇಕು. ಈಗ ನಾವೆಲ್ಲ ಈ ಸ್ಕೂಲ್ನಾಗ ಓದಿಲ್ವಾ, ಎಲ್ಲಾರ ರಕ್ತ ಎಲ್ಲಾರ್ಗು ಆಗುದಿಲ್ಲ, ಅದ್ರಾಗೂ ಏನೋ ಗುಂಪು ಅದಂತ ಗುಂಪು. ಆ ಗುಂಪಿನ ಅದಕ್ಕೆ ಆಗ್ಬೇಕಂತ. ನಿಂದ ಯಾವ ಗುಂಪ ಜಯಣ್ಣ? ನಂದು ಗೊತ್ತಿಲ್ಲ, ಪರೀಕ್ಷೆ ಮಾಡಿಸ್ಕೊಂಡಿದ್ರು ತಾನೆ. ನೋಡು ನೋಡು ನೋಡು, ಕೇಳ್ಬಿಟ್ರೆ ನೀನು ಅಂತ ಎಲ್ಲಾರ್ಗು ರಕ್ತ ಕೊಡು ರಕ್ತ ಕೊಡು ಅಂತ ಜಯಣ್ಣ ಅದೇನೋ ಭಾಷಣ ಮಾಡ್ತಾನೆ. ಅವನ್ ರಕ್ತದ ಗ್ರೂಪ್ ಅದ್ಯಾನು ಅಂತಲೇ ಗೊತ್ತಿಲ್ಲ. ಅವೋ ಅದೇನ ಹೇಳುವ ನಾನು, ಗುಂಪೇ ಇಲ್ಲ ಅವನು ಕೊಟ್ಟಿಲ್ಲ. ಅಪ್ಪೋಯ್ ಗುಂಪು ತಂಪು ಅಂತ ಅನ್ಕೊಂಡ್ರಮ್ಮ ನಾನು, ನಮ್ಮ ಹಳ್ಳಿ ಜನ ಜೊತೆ ಇರೋದೇ ಚಂದಲ್ವಪ್ಪ. ನಾನು ಕೇಳಿಯಲ್ಲ ನಿಂದು ಹೇಳು, ನಾನು ಅದೇನವ ಬಿ ಪಾಸಿಟಿವ್ ಪಾಸಿಟಿವ್ ಅಂತಲ್ಲವ ಅದಂತೆ. ಅಂದ್ರೆ ನಾನೇನಾರುವೆ ಅದೇನು ಹೇಳದ್ನಲ್ಲ ಅಪಘಾತ, ಅದಾಗೇನಾರ ಬಿದ್ಗೆದ್ಕೊಂಡು ಕೈಯೋ ಕಾಲೋ ಏನಾರ ಮುರ್ಕೊಂಡ್ರೆ ರಕ್ತ ಹೋಯ್ತಿದ್ರೆ ಅಪಾರ ಜನ ಅವ್ರಂತ ನಮಗ್ ಕೊಡಕ್ ಬಿಡು. ನನ್ಗಿಲ್ಲ ಬಿಡು. ಅವೋಯ್ ನಿಂದ ಯಾವ್ದವ್ವ? ಓ ನೆಗೆಟಿವ್. ಅಯ್ಯೋ ಜಯಣ್ಣ, ಅದೇನ ನೆಗಿತೀನಿ ನೆಗಿತೀನಿ ಅಂತ ನೆಗಿತೀನಿ ನೆಗಿಲಿ, ಪಾಸಿಟಿವ್ ನಾನ್ ನೆಗೆಟಿವ್. ನೆಗೆಟಿವ್ ಏನಂಗಂದ್ರೆ ಜಯಣ್ಣ ಅದೇನ ಅಪರೂಪ, ಓ ಪಾಸಿಟಿವ್ ಇರ್ತದೆ ನೆಗೆಟಿವ್ ಇರಕ್ಕಿಲ್ಲ. ನಿಂಗೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರಿ ಯಾರ ದೇವ್ರೇ ಗತಿ ಅಷ್ಟೇ, ದೇವ್ರ ಬಂದ್ ಕೊಟ್ಟನ ಅಲ್ಲ ಹಂಗ ಅನ್ಕೊಳ್ಳೋದು ಬಿಡು. ಸೀದಾ ಶಿವನ್ ಪಾದ. ಈಗ ಬಿಲೆಡ್ ಇಂದು ಬ್ಯಾಂಕ ಮಾಡ್ಗವ್ರಂತ ಬಿಲೆಡ್ ನೆಟ್ ಕೇಳಪ್ಪ, ರಕ್ತ ರಕ್ತದ ಬ್ಯಾಂಕ್ ಕಡಣ ಬ್ಲಡ್ ಬ್ಲಡ್. ನೀನನ್ಲಿಲ್ವೇ? ನೀನಂದ್ರ ಸರಿ, ನಾನಂದ್ರ ತೆಪ್ಪ. ಅಲ್ಲಕ್ಕಪ್ಪ ಬ್ಯಾಂಕ್ ಅದೇ ಬ್ಯಾಂಕ್, ದುಡ್ಡು ಮಡಿಕೊಳ್ಳೋ ಬ್ಯಾಂಕ್ ಇಲ್ವಾ? ಹಂಗೆ ರಕ್ತ ಮಡಿಕೊಳ್ಳೋದು ಬ್ಯಾಂಕ್ ಅದೇ. ಈ ಕಮಲಕ್ಕೊಂದು ರಕ್ತ, ನಂದು ರಕ್ತ, ನಿಂದು ರಕ್ತ, ಎಲ್ಲಾ ತರದ ರಕ್ತಗಳನ್ನು ಅಲ್ಲಿ ಮಡಿಕೊಂಡಿರ್ತಾರೆ. ಈಗ ನೀನ ಹೋಗಿ ದಾನ ಕೊಟ್ಬಿಟ್ರೆ ತಕ್ಷಣವ ಅದು ಇನ್ನೊರ್ಬಿ ಕೊಡಕ್ಕಿಲ್ಲ, ಆ ಬ್ಯಾಂಕ್ನಾಗ ಮಡಗಿರ್ತಾರೆ. ಯಾರಿಗ ಅಗತ್ಯ ಅದೆ ಅವ್ರು ಹೋಗಿ ಕೇಳಿದ್ರೆ. ಈಗ ಹೆಂಗೆ ಗೊತ್ತೇನಣ್ಣ, ದುಡ್ಡಿಗೆ ರಕ್ತ ಮಾರೋದಿಲ್ಲ. ಈಗ ನೀನೊಂದ್ ಬಾಟ್ಲು ರಕ್ತ ತಗೋಬೇಕು ಅಂದ್ರೆ ನೀನು ಇನ್ನೊಂದ್ ಬಾಟ್ಲು ರಕ್ತವ ಕೊಡ್ಬೇಕು ಅಲ್ಲಿಗೆ. ನೀನ್ ಯಾವ್ದಾರು ಕೊಡು, ನಿನಗ್ ಬೇಕಾದ್ ಕೊಡ್ತಾರೆ, ನೀನೊಂದ್ ರಕ್ತ ಕೊಡ್ಬೇಕು. ನಂಗೆ ಕಮಲಕ್ ಅನ್ಲಿಲ್ವೇ ವಿಶೇಷ ಅಂತ, ಈ ನೆಗೆಟಿವ್ ಅಂತಾರಲ್ಲ ಆ ರಕ್ತದ ಗುಂಪು, ಅದಕ್ಕೆ ಅಲ್ಲಿ ಯಾದಿ ಮಡಗಿರ್ತಾರಂತೆ ಕವ್ವ, ಯಾರ್ಯಾರು ದೈತೆ ಅಂತ ಅವರು ಬರ್ಸೋಗಿರ್ತಾರಂತ. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟಾರಂತೆ ದೇವರ ಮೆಚ್ಚೋ ಕೆಲ್ಸ ಅಲ್ವಾ ಜೀಮ ಉಳ್ಸಕ್ಕ. ಜಯಣ್ಣ ಈ ರಕ್ತ ಕೊಟ್ಟು ಬರ್ತೀನಿ, ರಕ್ತ ತಕೊಂಡ್ ಬರ್ತೀನಿ ಅಂತನ್ಬಿಟ್ಟು ಎಲ್ಲ ಹೇಳ್ತಿದ್ರಲ್ಲ, ನಾನು ಇದ್ ಯಾರು ಕೊಟ್ಟರು ರಕ್ತವ, ಎಲ್ಲಿಂದ ತಂದರು ರಕ್ತವ ಅಂತ ನನಗ ಬೋ ನನಗ ಇದಾಗೋಯ್ತು, ಸಮಸ್ಯೆ ಆಗ್ಬಿಡ್ತು. ನಾನು ಅನ್ಕೊಂಬಿಟ್ಟಿದ್ದಿ ಸಣ್ಣದ್ರಲ್ಲಿ ಜಯಣ್ಣ ಇರು ರಕ್ತ ಕೊಟ್ಟು ಬರ್ತೀನಿ, ರಕ್ತ ತಕೊಂಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಅದೆಲ್ಲಿ ಅದೆಲ್ಲಿ ಯಾವ ಅಂಡೆಲ್ಲಿ ತುಂಬಿಟ್ಟರು ಇದು ಬಸ್ತಿಟ್ಟಿದ್ದರು, ಕೇಳದ ತಕ್ಷಣ ತಂದ್ಬಿಡ್ತಾರಲ್ಲ ಯಾವ ಚೊಂಬ್ಗ ಹಾಕ್ಸ್ಕೊಂಬಂದರು ಅಂತ ನನಗ್ ಬಹಳ ಇದಾಗ್ಬಿಟ್ಟಿತ್ತು. ಆಮೇಲೆ ಬೆಳೀತಾ ಬೆಳೀತಾ ಗೊತ್ತಾಯ್ತು ನಮ್ಮ ಜಯಣ್ಣ ಹೇಳ ಬ್ಯಾಂಕು ಅದು ಪಿಡ್ಜ್ ಅಂತಲ್ಲಪ್ಪ, ಪಿಡ್ಜು ಪಿಡ್ಜೊಳಗೆ ಇಟ್ಟಾರಂತ ರಕ್ತ ಗಾಳಿಗೆ ಬಂದ್ಬಿಟ್ರೆ ಗಟ್ಟಿ ಏನಾರು ಕುಯ್ಕೊಬಿಡು ನೀನು ತಕ್ಷಣ ರಕ್ತ ಎಪ್ಪಗಟ್ಟೋದಿಲ್ವೇ ಅದು ರಕ್ತದ ಗುಣ, ಅದು ಎಪ್ಪಗಟ್ಟಲಿಲ್ಲ ಅಂದ್ರೆ ಏನಾಯ್ತದೆ ಹೇಳು, ರಕ್ತ ಹೋಯ್ತದೆ ಅದು ಒಂದ್ ಕಾಯಿಲೆ, ಅದೆ ಎಪ್ಪಗಟ್ಟದಲ್ಲ ಇರೋ ಕಾಯಿಲೆ ಅಂತವ್ರು ಮೈಗೆ ಗಾಯ ಆಗದಂಗೆ ನೋಡ್ಕೋಬೇಕು. ಅದು ಹೆಂಗಪ್ಪ ಅಲ್ಲ ಅದಕ್ಕೆ ಔಷಧ ಐತೆ ಬಿಡು ಅದೊಂದ್ ದೊಡ್ಡ ವಿಚಾರ. ಈಗ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ರಕ್ತವ ತೆಗಿತಿದ್ದಂಗೆಯ ಅದು ಗಾಳಿ ಸಂಪರ್ಕಕ್ಕೆ ಬರದಂಗೆ ಬಂದ ಮಾಡಿ ತಕ ಹೋಗಿ ಫ್ರಿಜ್ಜು ತಣ್ಣನೆ ಮನೆನಾಗ ಮಡಗ್ಬಿಡ್ತಾರೆ ಮಡಗ್ಬಿಡ್ತಾರೆ ಆಮ್ಯಾಕೆ ಮನ್ಸುಂಗ್ ಕೊಡುವಾಗ ಅವನ ದೇಹದ ಉಷ್ಣಕ್ಕೆ ಹೊಂದಿಸ್ಬಿಟ್ಟು ರಕ್ತವ ಕೊಡ್ತಾರೆ. ಅದು ಈ ಮನ್ಸ ಕಂಡಿಡ್ದಿರೋ ದೊಡ್ಡ ಆವಿಷ್ಕಾರ ಕಂಬಿಡಪ್ಪ. ಅದೇನ ಹೇಳ್ತಾರಲ್ಲಪ್ಪ ಜಯಣ್ಣ ಕಿಡ್ನಿ ಫೇಲೂರು ಅದು ಇದು ಆದವ್ರಿಗೆ ಅದೇನೋ ಹೇಳ್ತಾರಲ್ಲ ವಾರ ವಾರಕ್ಕೆ ಹೋಗಿ ಅದೇನ ಮಾಡಿಸ್ಕೊ ಬರ್ತಾರಲ್ಲ ನಮ್ಮ ಮಾದಣ್ಣಿಸಿಸು ಯೋ ನೆಟ್ ಕೇಳಪ್ಪ ಅದ ಏನೇನೋ ಹೇಳ್ತಿದ್ದೆ ತಿಳ್ಕೊಂಡಿದ್ದೀನಿ ಕಮಲಕ್ಕ ಹೇಳವ ಡಯಾಲಿಸಿಸ್ ರಕ್ತ ಬದಲಾಯಿಸ್ಕೊಂಡ್ ಬರ್ತಾರಂತಲ್ಲಪ್ಪ ರಕ್ತ ಬದಲಾಯಿಸೋದಲ್ಲ ಮತ್ತೆ ಅದೇನ ಈ ಕಿಡ್ನಿ ಏನ ಕೆಲಸ ಮಾಡ್ತದೆ ಹೇಳೋ ದೇಹದಾಗೆ ಅದೇನೋ ರಕ್ತ ಶುದ್ಧ ಮಾಡದಂತಲ್ಲಪ್ಪ ಅದ್ರೊಳಗೆ ಸಣ್ಣ ಸಣ್ಣ ಸಣ್ಣ ಸಣ್ಣದ ಆಲ್ಕಿಗಳವಂತೆ ಶುದ್ಧ ಮಾಡೋದು ಯಾತಕೇನೋ ಹೇಳ್ತಾನೆ ಇರ್ಲಿ ಏನೋ ಒಂದ್ ಅನ್ಕ. ಈಗ ರಕ್ತ ಮನಸ್ಸನ್ ದೇಹದ ಕಲುಷಿತ ರಕ್ತ ಎಲ್ಲ ಕಿಡ್ನಿ ಕಿಡ್ನಿಗ್ ಬರ್ತದೆ. ಅದಕ್ಕೇನ್ ಕನ್ನಡದಾಗ ಏನಂತಾರೆ ನೀನ್ ಒಳ್ಳೆ ಚೆನ್ನಾಯ್ತು ಮೂತ್ರಪಿಂಡ ಯವ್ವ ಎಲ್ಗೋ ಹೊಂಟೋದ್ಲು ಬಿಡು ಅದ್ ಹಿಂದದೆ ಅದ್ ಹಿಂದದೆ ಇದು ಮುಂದೆ ಬಿಡು ಅಡ್ಜಸ್ಟ್ ಮಾಡ್ಕೊಳಮ್ಮ ಅದು ರಕ್ತವ ಸುದ್ದಿ ಮಾಡ್ತಲೇ ಇರ್ತದೆ ಇಲ್ವಾ. ಒಂದ್ ಕಿತ ಅದು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈಗ ಹೇಳ್ದಲ್ಲ ಏನ್ ಹೇಳವ ಇನ್ನೊಂದ್ ಕಿತ ಹೇಳವ ಡಯಾಲಿಸಿಸ್ ಅದ ಮಾಡಿದ್ರೆ ಅದು ಈ ಮೂತ್ರಪಿಂಡದ ಕೆಲಸವ ಅದು ಮಾಡ್ತದಂತೆ ರಕ್ತವ ಶುದ್ಧೀಕರಿಸಿ ವಾಪಿಸ್ ಮತ್ತೆ ದೇಹಕ್ಕೆ ಕಳಿಸ್ತದ. ಅಂದ್ರೆ ಅವೆಲ್ಲ ಏನ್ ಹೇಳ್ತಾರ ಡಾಕ್ಟ್ರು ಇನ್ನೊಂದು ಮೂತ್ರಪಿಂಡವ ಕೊಡೋವರೆಗೆ ಅಂತ. ಅದಕ್ಕ ಮನ್ಸ ಏನ್ ಮಾಡ್ಬೇಕು ಗೊತ್ತೇನಣ್ಣ ಬರೀ ರಕ್ತ ಅಲ್ಲ ಎಲ್ಲಾ ಅಂಗಾಂಗಗಳನ್ನು ದಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೋಬೇಕು. ಅಂದ್ರೆ ಸತ್ಮೇಲೆ ಸುಮ್ಮನ್ ಸುಟ್ಟಾಕ್ತಾರೆ ಅದ್ರ ಬದ್ಲು ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಬಿಡು. ಅಪ್ಪೋಯ್ ನಮ್ ಕಳೆದಕ್ಕಿಂತ ಮಾತಾಡಕ್ ಹೇಳ್ಲಿಲ್ವಾ ಕಣ್ಣು ಕಣ್ಣು ದಾನ ಆಯ್ತಾ ಅದಕ್ಕೆಲ್ಲ ನಮ್ ಹಾಸ್ಪಿಟಲ್ ಅಲ್ಲಿ ಬರ್ಸ್ಬಿಟ್ ಬಂದಿಲ್ವಾ ಜಯಣ್ಣ. ಈಗ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ತಗೊಂಬರ್ತೀನಿ ಇಡೀ ದೇಹವೇ ದಾನ ಮಾಡದ್ನ. ಆಯ್ತು ಬಿಡಪ್ಪ ಆಯ್ತು ಇವತ್ತು ಒಳ್ಳೆ ದಿವಸ ಇವತ್ ತೀರ್ಮಾನ ಮಾಡ್ಬಿಡು ಅಪ್ಲಿಕೇಶನ್ ತಂದ್ಬಿಡು. ನೀನು ಏನ್ ದಿವಸ ಅಂತ ಕೇಳಲಿಲ್ವಲ್ಲ ಏನ್ ದಿವಸಪ್ಪ ಅಪ್ಪಂದ್ರ ದಿವಸ ಅಂತ ಇವತ್ತು. ಕುಟುಂಬದ ದಿವಸ ಅಂತ ಕುಟುಂಬದ ದಿವಸ ಅಂತ ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ಕಣ್ಣ. ಈಗ ಅವ್ವ ಮಕ್ಕಳನ್ನ ನೋಡ್ಕಂತಾಳೆ ಪ್ರೀತಿಯಿಂದ ಸಾಕ್ತಾಳೆ ತಾಯಿ ದೊಡ್ಡ ವಸ್ತು. ಆದ್ರೆ ಆ ಚಿತ್ರ ಎಷ್ಟ್ ಚಂದಾಗಿ ಬಿಡಿಸಿದ್ದಾರೆ ಅಂತಂದ್ರೆ ತಾಯಿ ತಾಯಿ ಜೊತೆಗೆ ಇಬ್ರು ಮಕ್ಕಳು ಅಡಿಗೆ ಮಾಡಿ ಒಂದಕ್ಕೆ ಓದಿಸ್ತಾವಳೆ ಇನ್ನೊಂದಕ್ಕೆ ಊಟ ಮಾಡಿಸ್ತಾವಳೆ. ಅದು ಒಂದ್ ಮಂಕ್ರಿ ಒಳಗ್ ಕುತ್ಕೊಂಡು ಆ ಮಂಕ್ರಿಯ ಯಾರು ಹೊತ್ಕೊಂಡವ್ರೆ ಅಪ್ಪ. ಅಂದ್ರೆ ಇಡೀ ಕುಟುಂಬದ ಭಾರವ ತಾಯಿ ಹೊರ್ತಿದ್ರು ಇವ್ರು ಯಾರಿಗೂ ಅರಿವೇ ಬರದಂಗೆ ಕಷ್ಟವ ಪಟ್ಟು ಇಡೀ ಕುಟುಂಬ ಜವಾಬ್ದಾರಿ ತಕೊಂಡಿರ್ತಾನ ಅಪ್ಪ. ಅಲ್ಲೇನವ ಹೆಣ್ಣಾಯ್ಕ್ಳು ಬೇಜಾರು ಮಾಡ್ಕೋಬಾರ್ದು ಇದಕ್ಕ ಬಿಡು. ಈಗ ಅದು ನೀನ್ ಹೇಳಿದ್ದು ದಿಟ್ಟುವೆ ಇಡೀ ಕುಟುಂಬದ ಜವಾಬ್ದಾರಿಯ ಹೊರವನು ಅಪ್ನಿಯೇ. ಈ ಮುದ್ದೆಲ್ಲ ಏನಾಗ್ಬಿಟ್ಟಿತ್ತು ಜಯಣ್ಣ ದುಡಿಯಕ್ ಹೋಯ್ತಿದ್ದವ್ರು ಯಾರಪ್ಪ ಗಂಡಸ್ರು ಗಂಡಸ್ರು ಮನೇಲಿ ಹೆಂಗಸ್ರು ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಕೆಲಸ ಮಾಡ್ಕೊಂಡು ಓದ್ತೋತ್ಗ ಊಟ ಹಾಕೋದವ್ರ ಕೆಲಸ ಆಗಿತ್ತು. ಈ ಏನಾಗ್ಬಿಡ್ತು, ಈ ಓದೋದು ಬರೆಯೋದು ಜಾಸ್ತಿ ಎಲ್ಲ ಆಗ್ಬಿಟ್ಟು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಶುರು ಮಾಡ್ಬಿಟ್ರಲ್ಲ, ಆವಾಗ ನಾಮುವೆ ಸಮ ಪಾಲು ಬೇಕು, ನಮಗೂ ಅದು ಅರ್ಹತೆ ಇದೆ ಅಂತ ಅನ್ಕೊಂಡು ತೋರ್ಪಡಿಸ್ತಾರಲ್ಲ, ಆಗ ಇದೆಲ್ಲ ಯೋಚನೆಗೆ ಬಂದಿದ್ದು ಕಣ್ಣಣ್ಣ. ಇದು ಮುಂಚೆನೂ ಇತ್ತು, ನೀ ತಪ್ಪು ತಿಳ್ಕೊಂಡಿದ್ಯಾ. ನಾವೆಲ್ಲ ಚಿಕ್ಕವರಿದ್ದಾಗ ಕಣ್ಣಣ್ಣ, ನಮ್ಮನೆ 4 ಜನ ಹೆಣ್ಮಕ್ಳು, ನಮ್ ತಂದೆನೆ ನಮ್ಗೆಲ್ಲ ತಲೆ ಬಾಚೋರು. ಎಲ್ಲಿದ್ಯಾ ನೀನು? ನಾನು ಅಡಿಗೆ ಮಾಡ್ಕೊಟ್ಟವ್ರೆ. ನಾನು ಅದನ್ನೇ ಕವ ಹೇಳಕ್ ಹೊಂಟದ್ದು, ಅಪ್ಪನೂ ಅವನಷ್ಟೇ ಜವಾಬ್ದಾರಿ, ಅವನಷ್ಟೇ ಅಪ್ಪನೂ ಜವಾಬ್ದಾರಿ. ಪ್ರೀತಿ ಕಲ್ಸಿದ್ರೆ ತಂದೆ ಜವಾಬ್ದಾರಿ ಕಲಿಸ್ತಾನ. ಆದ್ರೆ ಈಗ ಹೆಂಗಾಗ್ಬಿಟ್ಟದೆ, ಒಂದ್ ಕೈಯ ಅವ್ವ ಹಿಡ್ಕಂಡ್ರೆ ಇನ್ನೊಂದ್ ಕೈಯ ಅಪ್ಪ ಹಿಡ್ಕತಾನಂತೆ ಇಲ್ವಾ? ಮಗಿಗೆ ಪ್ರಪಂಚವ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅಪ್ಪ ತೋರಿಸಿದ್ರೆ ಅವ್ವ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಮಗನ ತಿತ್ತಾಳಂತೆ. ಯಾವಾಗ್ಲೂ ಮಗಿಗೆ ಪ್ರೀತಿ ತೋರಿಸೋದ್ರ ಮೂಲಕ ಹತ್ರ ಆಗ್ಬಿಡ್ತಾಳೆ. ತಂದೆ ಹಂಗಲ್ಲ, ಅವ ಜವಾಬ್ದಾರಿ ಹೊತ್ಕೊಂಡು ಯಾವಾಗ್ಲೂ ಒಂದೆಜ್ಜೆ ಹಿಂದಕ್ಕೆ ಇರ್ತಾನೆ. ಮಕ್ಕಳುಗಳಿಗೆ ಅಪ್ಪನ ಬಗ್ಗೆ ಗೌರವ ಭಯ ಜಾಸ್ತಿ ಪ್ರೀತಿಗಿಂತ, ಇಲ್ವೇನವ? ಯಾವತ್ತು ಅಪ್ಪನ್ ಕಂಡ್ರೆ ಅವನಿಗಿಂತ ಓಸಿ ಏನಂತೀಯ ದೂರ ಅಂತ. ಆದ್ರೆ ಪ್ರೀತಿ ಲೆಕ್ಕದಲ್ಲಿ ತಕೊಂಡ್ರೆ ದೊಡ್ಡ ಪ್ರೀತಿ ಅಪ್ಪ ಎದೆನಲ್ಲಿ ಇಟ್ಕೊಂಡಿರ್ತಾನೆ. ತೋರಿಸ್ಕೊಳಕಿಲ್ಲ, ಒಳ್ಳೆ ಪದ ಹೇಳದೆ. ಅಂದ್ರೆ ಒಬ್ರದ್ದಾದ್ರೂ ಭಯ ಇರ್ಬೇಕು ಅಂತ. ಈಗ ಕನ್ನಡ ರೇಡಿಯೋನಲ್ಲಿ ಒಬ್ರು ಮಾತಾಡ್ತಾ ಇದ್ರು, ಯಾರೋ ಡಾಕ್ಟರ್. ಅವ್ರು ಏನಂದ್ರು ಅಂದ್ರೆ, ಈಗಿನ ತಂದೆ ತಾಯಿಗಳು ಫ್ರೆಂಡ್ಸ್ ಆಗ್ಬಿಡ್ತಾರಂತೆ, ಹಂಗಾಗ್ಬೇಡಿ, ನೀವು ತಂದೆ ತಾಯಿಗಳಾಗಿ ಅಂತ ಹೇಳ್ತಾ ಇದ್ರು. ಹಂಗಂದ್ಯಾವ ಎಲ್ರು ಫ್ರೆಂಡ್ಸ್ ಆಗಿ ಅದೇನೋ ಹೇಳ್ತಾರಲ್ಲವ, 19 ವರ್ಷನ 18 ವರ್ಷನ ಆದ್ಮೇಲೆ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕು ಅಂತ? ಅಲ್ಲ, ಅವಾಗ ನೋಡ್ಕೊಳ್ಲಿ ಕಣ್ಣಣ್ಣ. ಈಗ ಏನ್ ಮಾಡ್ತಾರೆ, ಸಣ್ಣ ವಯಸ್ಸಲ್ಲೇ ಮಕ್ಕಳನ್ನ ತುಂಬಾ ಮುದ್ದು ಮಾಡೋದು, ಎಲ್ಲ ತಂದ್ಕೊಡೋದು, ಭಯನೇ ಇಲ್ದೇ ಇರೋದು, ಹಂಗ್ ಬೆಳೆಸ್ತಾ ಇದಾರೆ. ಸರಿಯಾಗಿ ಹೇಳವ್ರೆ ಕಣ್ ಬಿಡವ್ವ. ಯಾವಾಗಲೂ ನೋಡಪ್ಪ, ಮಕ್ಕಳನ್ನ ಮಕ್ಕಳ ತರ ನೋಡ್ಕೋಬೇಕು, ಅಪ್ಪ ಅಪ್ಪನ ತರ ಇರಬೇಕು, ಅವ್ವೆ ಅವ್ವನ ತರ ಇರಬೇಕು. ನಮ್ಮೆಲ್ಲರೂ ಫ್ರೆಂಡ್ಸ್ ಬನ್ನಿ ಗೋಲಿ ಗಜ್ಗಾಡಮ್ಮ ಅಂತಂದ್ರೆ ಮುಗ್ದೋಯ್ತಲ್ಗೆ, ಅಪ್ಪ ನನ್ನಂಗಿಯೇ ಅವ್ವ ನನ್ನಂಗಿಯೇ ಅಂತ ಅನ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ ಜೀವನ. ಹಂಗ ಅನ್ಬಿಟ್ಟು ಒಡೆದು ಬಡ್ದು ಸಾಕಂಗಲ್ಲ, ಕಣ್ಣಲ್ಲೇ ಎದುರಿಸ್ಬೇಕು. ನಮ್ಮ ಅಪ್ಪ ಬತ್ತಿದ್ರೆ ಇಲ್ಲಿಂದಲೇ ಉಯ್ಕೊಂಬಿಟ್ಟಾಯ್ತಿದ್ದ ಮನೆಗುಂಟ. ಜಯಣ್ಣ ನೆಪ್ಪಿದ್ದದ ಅಲ್ಲ ಕಣ್ಣ, ನೀನಂಗ್ ಹೋಗೋ ಜಯಣ್ಣಂಗ್ ಹೆಂಗ್ ನೆಪ್ಪಿರ್ತದೆ? ಅಲ್ಲ ಕವ್ವ, ಜೊತೆಗೆ ಆಡ್ತಿದ್ನಲ್ಲ ಕುಂಟ ಬಿಲಿಯ. ನಂಗೆ ಹಂಗಾಯ್ತಿರ್ಲಿಲ್ಲ ಬಿಡವ, ಇವ್ನ್ ನೋಡ್ಕ ಹಿಂದಾಗುಟ್ಟ ಹೋಯ್ತಿದ್ದೇನೆ. ಅಲ್ಲೋಟಾಟಿ ಅನ್ಕೊಂಡ್ ಹೋಯ್ತಿದ್ಯಾನೋ? ಇಲ್ಲ, ತಪ್ಕೊಳಕ್ಕೆ ಇಲ್ಲಿ ಕೇಳು. ನೀ ಹೇಳದ ಒಪ್ಕೋತೀನಿ, ಕಮಲ ಕೇಳೋದು ಸರಿ ಐತೆ. ಆದ್ರೆ ನಾವು ಯಾವಾಗ್ಲೂ ಜವಾಬ್ದಾರಿಯ ಕಲಿಸ್ಬೇಕು ಮಕ್ಕಳಿಗೆ. ಈಗ ಏನಂದ್ರೆ ನಾವು ಕಷ್ಟಪಟ್ಟಿವಿ, ಮಕ್ಕಳು ಯಾವುದೇ ರೀತಿ ಕಷ್ಟ ಪಡಬಾರ್ದು ಅಂತ ಎಲ್ಲಾ ಸುಖವ ಮಕ್ಕಳುಗಳಿಗೆ ಕೊಡಕ್ ಹೋಗ್ಬಾರ್ದು. ಎಷ್ಟೋ ಜನ ಅದೇನೋ ಅದ್ರ ಬಗ್ಗೆನೇ ಓದ್ಕೊಂಡಿರ್ತಾರಂತಲ್ಲ ಅವ್ರು ಹೇಳ್ತಾರಂತ ಕವ್ವ, ಮಕ್ಕಳಿಗೆ ಇಲ್ಲ ಅಂತಲೂ ಹೇಳಿ ಅಂತ ಎಲ್ಲಕ್ಕೂ ಹ್ಞೂ ಹ್ಞೂ ಹ್ಞೂ ಅಂದು ಐಕಾಯಿ ಅಂತ ತಿಳ್ಕೊಬಿಡ್ತವೆ. ಅಂದ್ರೆ ಪ್ರಪಂಚದ ಹಿಂಗೆ ಇರ್ತದೆ, ನಾನೇನು ಕೇಳಿದ್ರು ಸಿಗ್ತದೆ ಅಂತ. ಇಲ್ಲ ಅಂದಾಗಲೇ ಮಕ್ಕಳಿಗೆ ಗೊತ್ತಾಗೋದು, ಓಹ್ ಪ್ರಪಂಚ ಬೇರೆ ತರ ಐತೆ ಅಂತ. ಜವಾಬ್ದಾರಿ ಕಲ್ಸಿ ಸ್ನೇಹಿತರ ಕಾಣಿ, ಅದ್ರೇ ಭಯ ಭೀತಿ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಇಲ್ಲ ಕಪ್ಪ ನಮ್ಮ ಹಂಗೆ ಹೇಳಲಿಲ್ಲ ಕಣ್ಬಿಡು ಅಂದ್ರ ಎದರಿಕೆ ಬೇಡ, ಆದ್ರೆ ಗೌರವ ಇರ್ಲಿ, ಜವಾಬ್ದಾರಿ ಇರ್ಲಿ ಅಂತ. ಈಗ ಏನ ವಿಚಾರ ಹೇಳ್ಬೇಕಿತ್ತು ನಿನ್ಗೆ? ಈಗ ಭೂಮಿ ತಾಯಿ ಅದಲ್ಲ, ತಾಯಿ ನಮ್ ದೇಶದಾಗೆ ಮರುಭೂಮಿ ಅಲ್ಲದವ ಆ ಕಡೆ ಕಪ್ಪ ರಾಜಸ್ಥಾನ ಎಲ್ಲ ಓದಿದೀವಲ್ಲವ, ಏನಾದ್ರೂ ಹೆಸರು ಥಾರು ಥಾರ್ ಮರುಭೂಮಿ. ಈಗ ಇಲ್ಲಿ ಕೇಳಪ್ಪ, ಆ ಮರುಭೂಮಿ ಅಂದ್ರೆ ಅಲ್ಲೇನು ಬೆಳೆಯುವುದಿಲ್ಲ ಇಲ್ವಾ? ಖರ್ಜೂರ ಬೆಳೆದಾರಂತಲ್ಲ, ಅದೇ ಅಂತವ್ ಬೆಳ್ಕೊಂಡ್ ತಿನ್ಬೇಕಷ್ಟೇ. ಆದ್ರೆ ಈಗ ಏನಾಗ್ತಾ ಇದಂತೆ, ನಾವು ವ್ಯವಸಾಯ ಮಾಡೋ ಭೂಮಿನೂ ಕೂಡ ಹಂಗಾಯ್ತದಂತೆ ಮರುಭೂಮಿ. ಈಗ ನೋಡಪ್ಪ, ಪುಣೆ ತುಂಬ ಯಾರೋ ಹೇಳ್ತಿದ್ರು ರಾಜಸ್ಥಾನ ಬಿಟ್ರೆ ಅತಿ ಹೆಚ್ಚು ಈ ಮರುಭೂಮಿ ಆಯ್ತಾ ಇರೋ ರಾಜ್ಯ ಯಾವ್ದು ಗೊತ್ತೇ? ಅಂದ್ರೆ ನಾವು ಬಳಸುವಂತ ರಾಸಾಯನಿಕ ಲೋಪವು, ಈಗ ನೀರು ಬಂದದೆ ನೀರು ಬಂದದೆ ಅಂತೇಳಿ ನೀರ ಬಿಟ್ಬಿಟ್ಟು ಗೊಬ್ಬರ ಹಾಕಿ ರಾಯಚೂರು ಸಿಂಧನೂರು ಆ ಕಡೆಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಭತ್ತ ಬೆಳಿತಾರಲ್ಲ ಭತ್ತ, ಅಲ್ಲಿ ಭತ್ತವೇ ಬೆಳೆಯಕಾಗದಂಗ ಆಗ್ಬಿಡದಂತೆ. ಉಪ್ಪೆಲ್ಲ ತುಂಬಿಕೊಂಡ್ಬಿಟ್ಟು ಭೂಮಿ ಎಲ್ಲ ಮರುಭೂಮೀಕರಣ ಆಯ್ತದಂತೆ. ಅದಾ ತೆಪ್ಪಿಸ್ಬೇಕು, ಈ ಭೂಮಿಯ ಸಂದಾಕ್ ಮಡಿಕೋಬೇಕು ಅಂತಂದ್ರೆ ಹಸಿನ ಗೊಬ್ಬರ, ಹಸರೆಳೆ ಗೊಬ್ಬರ, ಅಟ್ಟಿ ಗೊಬ್ಬರ ಎಲ್ಲ ಭೂಮಿಗೆ ಹಾಕಿ ಮರುಭೂಮೀಕರಣ ಆಗದ್ ತಡಿಬೇಕು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರವ್ವ, ಮರುಭೂಮಿನಾಗ ಇನ್ನೂ ಒಂದ್ ಸಮಸ್ಯೆ ಇರ್ತದೆ. ಬರ ಬರ ಚಂದ ಹೇಳದೆ, ಬರ ಬರ ಬತ್ತದಲ್ಲ, ಆಗ್ಲೂ ಹಿಂಗೆ ಆಯ್ತದೆ. ಈಗ ಬರ ಅಂದ್ರೆ ಏನ್ ಹೇಳಪ್ಪ, ಹೊಟ್ಟದ ಚಿಂತೆ ಇವನಿಗೆ, ಮಣ್ಣಿಂದ ಮಾತಾಡು. ಅಲ್ಲಕ್ಕಪ್ಪ ನಮ್ದನ್ ಕೇಳ್ತಿದ್ದೆ, ಮಣ್ಣದ ಕೇಳ್ತಿದ್ದೆ. ಮಣ್ಣದು ಮಣ್ಣು ಮಣ್ಣು ಏನಾಯ್ತದೆ, ಮಣ್ಣಾಗಿರೋ ತ್ಯಾವೆಲ್ಲ ಹಾರೋಯ್ತದೆ. ತ್ಯಾವ ಹೊಂಟಾಯ್ತು ಅಂದ್ರೆ ಮಣ್ಣಾಗ ಏನ್ ಜೀವ ಇರ್ತದೆ? ಇರೋದಿಲ್ಲ. ಜೀವ ಇಲ್ದಲ ಇರೋ ಮಣ್ಣೇ ಮರುಭೂಮಿ ಅಂತ ಹೇಳೋದು. ಮಣ್ಣಾಗೆ ಗಿಡ ನೆಟ್ರು ಬತ್ತದ? ಬರಲ್ಲ. ಉಂಟ್ಕತ್ತದೆ ಮರ ನೆಟ್ರು ಅಲ್ವಾ, ಖರ್ಜೂರ ಬತ್ತದೆ ಅಂತ ಹೇಳ್ದಲ್ಲ. ಅದು ಕಪ್ಪ ಒಳಗಿಂದ ಬತ್ತದೆ ಕಪ್ಪ, ಅದು ನೆಟ್ಟರಾದ. ಅದ್ರ ಮದ್ ಮಧ್ಯದಲ್ಲಿ ನೀರಿನ ಸೆಲೆ ಇರ್ತದಂತೆ. ಅದೇನೋ ಹೇಳ್ತಾರಲ್ಲವ, ಹೇಳ್ದಲ್ಲವ, ಓಯಾಚಿಚ್ ಸುಮ್ಕಿರು, ಅವಳಿಗೆ ಗೊತ್ತಾಯ್ತದೆ ನಿಂಗ ಅರ್ಥ ಆಗೋದಿಲ್ಲ. ಸುತ್ತಮುತ್ತ ಖರ್ಜೂರದ ಗಿಡಗಳು ಇರ್ತಾವಂತೆ, ಒಂದ್ ಕಿತಾವ ನೋಡ್ಕೊಂಬಂದ್ರ ಆತು. ಅದಕ್ಕೆ ಕೃಷಿ ಇಲಾಖೆನವ್ರು ಹೇಳ್ತಾ ಇದ್ರು, ಮುಂಗಾರಿ ಆಂದೋಲನದಾಗೆ ನಿಮ್ ಹಳ್ಳಿಗ್ ಬತ್ತೀವಿ, ಆಂದೋಲನ ಶುರು ಮಾಡವ್ರೆ. ಮುಂಗಾರಿ ಆಂದೋಲನ ಕೇಂದ್ರ ಸರ್ಕಾರ ವಿಕಸಿತ ಕೃಷಿ ಅಭಿಯಾನ ಅಂತ ಮಾಡಿತ್ತ, ನಾನು ಹೋಗಿದ್ದೆ. ಹೇಳ್ತಾ ಇದ್ರು ನಿಮ್ ಹಳ್ಳಿಗ್ ಬತ್ತೀವಿ, ಬೀಜ ಉಪಚಾರ ಮಾಡೋದ್ ಹೆಂಗೆ, ಗೊಬ್ಬರ ಹಾಕೋದ್ ಹೆಂಗೆ, ಔಷಧ ಬಳಸೋದ್ ಹೆಂಗೆ ಎಲ್ಲ ಹೇಳ್ಕೊಟ್ಟಿವಿ ಅಂತ ಹೇಳ್ತಾ ಇದ್ರು. ಈ ವಿಚಾರ ಹೋಗಿ ಊರ್ಗೆ ಹೇಳಿ ಜಯಣ್ಣವ್ರೆ, ಬಸಿ ಮಣ್ಣಿನ ಬಗ್ಗೆ ಜ್ಞಾನ ಇರ್ಲಿ. ನೀನ್ ರಾಜಸ್ಥಾನಕ್ಕೆಲ್ಲ ಈ ಕೃಷಿ ಇಲಾಖೆಯವ್ರು ನಮ್ಮನ್ನ ಕರ್ಕೊಂಡ್ ಹೊಟ್ಟೋಗ್ಬಿಡ್ತಾರ ಟ್ರಿಪ್ ಮೇಲೆ ಅಂತ ಅನ್ಕೊಂಬಿಟ್ಟಿನಿ. ಹೇಳ ರಾಬ್ಸ ನೋಡ್ತು ಅಂತಂದ್ರೆ ಹೋಗುಮ ಬಿಡು, ಅದೇನ್ ಪ್ರದೇಶ ಅಲ್ವೇ. ಅಲ್ಲಕ್ಕಪ್ಪ ಈ ನಮ್ ಮೈಸೂರ್ ಪೇಟೆ ಇಂದ ಡೈರೆಕ್ಟ್ ಇದಕ್ಕೆ ಆದಂತಲ್ಲಪ್ಪ ಟ್ರೈನು ರಾಜಸ್ಥಾನ ಜೈಪುರ ಅಲ್ಲಿಗೆ ಕರ್ಕೊಂಡು ಮ್ಯಾಲ್ ಕುಂತ್ಕೊಂಡ್ ಹೋದ್ರ ಆಯ್ತಕ್ಕ ಟ್ರೈನ್ ಮೇಲೆ. ಅದೇನ್ ಪಿಕ್ಚರ್ ಪಿಕ್ಚರ್ ಅಲ್ಲಿ ಐತಲ್ಲ, ಪದ ಎಲ್ಲ ಆಳ್ತಾರಲ್ಲ ಕುಣ್ಕೊಂಡು ಪದ ಅಲ್ಲದಲ್ಲವ್ವ. ಟೈಮ್ ಆಯ್ತು ಆಗ್ಲೇ ಏನೋ ಕೊಡ್ತಿದ್ದಲ್ಲ ಕೈಗೆ. ಅಲ್ಲಕ್ಕಪ್ಪ ನೀನ್ ಹೊಟ್ಟೆ ಇದು ನೆನಸ್ಕೊಂಡು ನನ್ ಪದದ ಬಾಯಿಗೆ ಮಣ್ಣು ಹಾಕ್ಬೇಡಕ್ಕಪ್ಪ. ಸರಿ ಹೇಳು ನೀನು ಅಷ್ಟೊತ್ತಿಗೆ ನಾನು ಬಿಸಿ ಮಾಡ್ಕೊಂಡು ತತ್ತೀನಿ. ನೀನು ಬಿಸಿ ಮಾಡ್ಕೊಂಡು ತಂದ್ಬಿಡು, ನಾನು ನೆಪ್ಪಗ್ ತಗತಾ ಇರ್ತೀನಿ. ಚಯ್ಯ ಚಯ್ಯ ಹಾಡ್ ಹೇಳ್ತಾ ಇದ್ಯಾ? ಅದೇನೋ ಸಯ್ಯ ಸಯ್ಯ ಸಯ್ಯ, ಅದೇನ್ ಸೈದಾರೋ ಕಾಣಿ, ಅದೇನು ಬಾವಿ ಇದ್ದದಲ್ಲಿ ಅಕ್ಕಪಕ್ಕದಲ್ಲಿ ಸೀದೋಯ್ತದೆ ನೋಡವಾಗಿ. ನಡೆಯವ ನಡೆಯವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕವು ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದೇ ತಿಂಗಳ 12ನೇ ತಾರೀಕು ಗುರುವಾರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಾಗೂ ಮುಂಗಾರು ತಾಂತ್ರಿಕ ಅಧಿವೇಶನ 2025 ಏರ್ಪಡಿಸಿತು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಕೆಎಚ್ ರವಿ ಅವರು ಮಾತನಾಡುತ್ತಾ, ಈ ಬಾರಿ ಮುಂಗಾರು ಮಳೆ ಶೇಕಡಾ 104-105 ಆಗಲಿದೆ ಎಂದು ಹವಾಮಾನ ತಜ್ಞರು ತಿಳಿಸಿದ್ದಾರೆ. ಅಂದರೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ, ಆದ್ದರಿಂದ ಮೈಸೂರು ಜಿಲ್ಲೆಯ 33 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೆಸರು, ಉದ್ದು, ಅಲಸಂದೆ, ಮುಸುಕಿನ ಜೋಳ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ. ಮುಂದೆ ರಾಗಿ ಹಾಗೂ ಭತ್ತದ ಬಿತ್ತನೆ ಬೀಜವು ಸಿಗಲಿದೆ ಎಂದು ತಿಳಿಸಿದರು. ಇಲಾಖೆಯಿಂದ ದೊರೆಯುವ ಸವಲತ್ತುಗಳನ್ನು ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪಡೆಯಬೇಕು. ಭತ್ತ ಕಟಾವು ಯಂತ್ರಗಳಿಗೆ ಸಾಕಷ್ಟು ಸಬ್ಸಿಡಿ ಇದ್ದು ಇದರ ಪ್ರಯೋಜನವನ್ನು ಪಡೆಯಬೇಕು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಕೃಷಿರಂಗ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು, ರೈತರು ಮುಂಗಾರನ್ನು ಹಬ್ಬದಂತೆ ಸಂಭ್ರಮಿಸಬೇಕು, ಈ ಬಾರಿ ಉತ್ತಮ ಮಳೆಯಾಗಿ ಎಲ್ಲಾ ಜಲಾಶಯಗಳು ಭರ್ತಿಯಾಗುವುದರಿಂದ ಕಡಿಮೆ ವೆಚ್ಚದಲ್ಲಿ ವ್ಯವಸಾಯ ಮಾಡಿ ಹೆಚ್ಚಿನ ಲಾಭ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ಜಿಕೆವಿಕೆ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಚಿಕ್ಕಲಿಂಗಯ್ಯ ಅವರು, ನಮ್ಮ ಪೂರ್ವಜರು ರಾಗಿ, ನವಣೆ, ಆರ್ಕ, ಮೆಣಸಿನಕಾಯಿ, ಹುಚ್ಚೆಳ್ಳು ಸೇರಿದಂತೆ ಮನೆಗೆ ಬೇಕಾದ ಎಲ್ಲ ಪದಾರ್ಥಗಳನ್ನ ಬೆಳೀತಾ ಇದ್ರು. ಈಗ ಒಂದು ಅಥವಾ ಎರಡು ಬೆಳೆ ಬೆಳೆದ್ರೆ ಹೆಚ್ಚು, ಇದರ ಬದಲು ಮನೆ ಬಳಕೆಗೆ ಬೇಕಾದ ವಸ್ತುಗಳನ್ನ ನಾವೇ ಬೆಳೆಯಬೇಕು ಎಂದು ತಿಳಿಸಿದರು. ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣಾ ಮುಂದಾಳು ಹಾಗೂ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಸಿ ರಾಮಚಂದ್ರ ಅವರು, ಮುಂಗಾರಿನಲ್ಲಿ ರೈತರು ಉತ್ತಮವಾಗಿ ಬೆಳೆ ಬೆಳೆದು ಹೆಚ್ಚಿನ ಲಾಭ ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಗುಣಮಟ್ಟದ ತಳಿ, ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಆಧುನಿಕ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಭತ್ತ, ರಾಗಿ, ಮುಸುಕಿನ ಜೋಳ, ಅಲಸಂದೆ, ಸೂರ್ಯಕಾಂತಿ, ಹರಳು ಮತ್ತಿತರ ಬೆಳೆಯ ನೂತನ ತಳಿಗಳ ಬಗ್ಗೆ ಅವರು ಮಾಹಿತಿ ನೀಡಿದರು. ನಾಗನಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿ ರಶ್ಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ರೈತ ದೇಶದ ಬೆನ್ನೆಲುಬು, ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ನಂತರ ತಾಂತ್ರಿಕ ಅಧಿವೇಶನವನ್ನು ಕೂಡ ಏರ್ಪಡಿಸಲಾಗಿತ್ತು. ಇದರಲ್ಲಿ ರೈತ ಬಾಂಧವರಿಗೆ ನೂತನ ತಳಿಗಳ ಬಿತ್ತನೆ ಬೀಜದ ಲಭ್ಯತೆ, ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿ ಹಾಗೂ ನೈಸರ್ಗಿಕ ಕೃಷಿ ಕುರಿತ ಮಾಹಿತಿ, ಮುಂಗಾರಿನಲ್ಲಿ ರೈತರು ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು ಮತ್ತು ಹವಾಮಾನದ ಮುನ್ಸೂಚನೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ನಂತರ ರೈತರಿಂದ ರೈತರಿಗಾಗಿ ಚರ್ಚೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರ ತಾಲೂಕು ಹರದನಹಳ್ಳಿ ಫಾರಂನಲ್ಲಿ ಮುಂಗಾರು ತಾಂತ್ರಿಕ ಕಾರ್ಯಾಗಾರ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪವನ್ನು ಕೈಗೊಳ್ಳಲಾಯಿತು. ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಅಬೀದ್ ಅವರು, ಪ್ರಸ್ತುತ ಮುಂಗಾರಿಗೆ ಎಲ್ಲಾ ಸಿದ್ಧತೆಗಳಿದ್ದು ಸಾಕಷ್ಟು ಬಿತ್ತನೆ ಬೀಜ, ಗೊಬ್ಬರಗಳು, ಸಸ್ಯ ಸಂರಕ್ಷಣಾ ಪರಿಕರಗಳು ಹಾಗೂ ಯಂತ್ರೋಪಕರಣಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿದೆ. ರಾಷ್ಟೀಯ ಖಾದ್ಯ ತೈಲ ಯೋಜನೆ, ರಾಷ್ಟೀಯ ಆಹಾರ ಮತ್ತು ಪೌಷ್ಟಿಕ ಸುಭದ್ರತೆ ಯೋಜನೆ, ನೈಸರ್ಗಿಕ ಕೃಷಿ ಯೋಜನೆ, ಪಿಎಂ ಕಿಸಾನ್ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ತೋಟಗಾರಿಕೆ ಉಪನಿರ್ದೇಶಕರಾದ ಶಿವಪ್ರಸಾದ್ ಅವರು ರಾಷ್ಟೀಯ ತೋಟಗಾರಿಕಾ ಮಿಷನ್, ಸೌರಶಕ್ತಿ ಆಧಾರಿತ ನೀರಾವರಿ ಯೋಜನೆ, ಜೇನು ಸಾಕಾಣಿಕೆ, ತಾಳೆಬೆಳೆ ಯೋಜನೆ, ಕ್ಷೇತ್ರ ಅಭಿವೃದ್ಧಿ ಹಾಗೂ ಸಸ್ಯ ಕ್ಷೇತ್ರಗಳ ಯೋಜನೆಗಳನ್ನು ಕುರಿತ ಮಾಹಿತಿಯನ್ನು ನೀಡಿದರು. ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆಯ ಅಧಿಕಾರಿಗಳು ಲಸಿಕೆ ಕಾರ್ಯಕ್ರಮಗಳು, ಜಾನುವಾರುಗಳ ವಿಮೆ, ಮೇವು ಅಭಿವೃದ್ಧಿ ಯೋಜನೆ, ಹೈನುಗಾರಿಕೆ ಹಾಗೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆಗಳ ಬಗ್ಗೆ ವಿವರಣೆಯನ್ನ ನೀಡಿದರು. ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆ ಮಾಹಿತಿಯನ್ನ ರೈತ ಬಾಂಧವರಿಗೆ ತಿಳಿಸಿಕೊಟ್ರು. ಕಾರ್ಯಕ್ರಮದ ನಿಮಿತ್ತ ಕೃಷಿ ವಸ್ತು ಪ್ರದರ್ಶನವನ್ನು ಕೂಡ ಆಯೋಜಿಸಲಾಗಿತ್ತು. ಜಿಲ್ಲೆಯ ಕೃಷಿ ಪರಿಕರ ವಿತರಕರು, ಅಭಿವೃದ್ಧಿ ಇಲಾಖೆಗಳು, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಪ್ರಗತಿಪರ ರೈತರು ಹಲವಾರು ಕೃಷಿ ಪರಿಕರಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಪ್ರದರ್ಶಿಸಿದರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಮಂಡ್ಯದ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ನಂಜನಗೂಡು ತಾಲೂಕು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್ ಎನ್ ಪುಷ್ಪ, ಸಸ್ಯರೋಗಶಾಸ್ತ್ರಜ್ಞೆ, ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ರೈತ ಬಾಂಧವರೇ, ನಿಮ್ಮಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಒದಗಿಸಬೇಕಾಗಿದೆ. ಅದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಚಂಡಮಾರುತದ ಪ್ರಭಾವದಿಂದ ಹಾಗೂ ಅತಿಯಾದ ಮಳೆ ಬೀಳ್ತಾ ಇರೋದ್ರಿಂದ ಮುಸುಕಿನ ಜೋಳದಲ್ಲಿ ಕೇದಿಗೆ ರೋಗ ಕಾಣಿಸ್ಕೊತಾ ಇದೆ. ಅದನ್ನು ಬೂಜು ರೋಗ ಅಂತಲೂ ಕರೀತಾರೆ. ಸೊ ಇದು HD ಕೋಟೆ, ನಂಜನಗೂಡು ಹಾಗೂ ಹುಣಸೂರು ಭಾಗಗಳೇ ಅತಿ ಹೆಚ್ಚಾಗಿ ಕಂಡು ಬಂದಿದೆ. ನಾವು ಆಲ್ರೆಡಿ ಕ್ಷೇತ್ರ ಭೇಟಿಗಳನ್ನ ಕೈಗೊಂಡಿದ್ದೇವೆ. ರೈತರು ಸಹ ಇದರಿಂದ ತುಂಬಾ ಆತಂಕಕ್ಕೊಳಗಾಗಿದ್ದೀರಾ. ಸೊ ಬೆಳವಣಿಗೆ ಹಂತದಲ್ಲಿದೆ ಈಗ ಆಲ್ರೆಡಿ. ಕೆಲವೊಂದು ಭಾಗದಲ್ಲಿ ಇನ್ನೂ ಬಿತ್ತನೆ ಆಗಬೇಕಾಗಿದೆ. ಬಿತ್ತನೆ ಆಗಬೇಕಾಗಿರೋರು ಮುಸ್ಕಿನ ಜೋಳದ ಬೀಜಗಳನ್ನು, ಬಿತ್ತನೆ ಬೀಜಗಳನ್ನು ರೆಡೋಮಿಲ್ ಗೋಲ್ಡ್ ಅಂತ ಒಂದು ಕೆಮಿಕಲ್ ಫಂಜಿಸೈಡ್ ಸಿಗುತ್ತೆ, ಶಿಲೀಂಧ್ರನಾಶಕ, ಸಂಯುಕ್ತ ಶಿಲೀಂಧ್ರನಾಶಕ ಅದು. ಅದರಿಂದ 1 ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಿ. ಈಗ ಆಲ್ರೆಡಿ ಬಿತ್ತನೆ ಮಾಡಿರೋರು ಬೆಳವಣಿಗೆ ಹಂತದಲ್ಲಿರುವ ಬೆಳೆನ ರಕ್ಷಿಸ್ಕೋಬೇಕು ಅಂದರೆ ನೀವು ಕೂಡಲೇ ರೆಡೋಮಿಲ್ ಗೋಲ್ಡನ್ನು ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಂನಂತೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೆಡೋಮಿಲ್ ಗೋಲ್ಡ್ ಅನ್ನುವ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ 1 ಲೀಟರ್ಗೆ 2 ಗ್ರಾಂನಂತೆ, 1 ಎಕರೆಗೆ ನಿಮಗೆ 600 ಗ್ರಾಂ ಬೇಕಾಗುತ್ತೆ. ಅದನ್ನು ಕೂಡಲೇ ಸಿಂಪರಣೆ ಮಾಡಬೇಕು. ಹೇಗೆ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಎಲೆಗಳ ತಳಭಾಗಕ್ಕೆ ಮೊದಲು ಸಿಂಪರಣೆ ಮಾಡಬೇಕು. ಶಿಲೀಂಧ್ರದ ಬೆಳವಣಿಗೆ ಬಿಳಿ ಬಣ್ಣದ ಆಕಾರದಲ್ಲಿ, ಎಲೆಗಳ ತಳಭಾಗದಲ್ಲಿ ಬಿಳಿ ಬಣ್ಣದ ಆಕಾರದಲ್ಲಿ ಬೆಳವಣಿಗೆ ಆಗಿರುತ್ತೆ. ಮೇಲ್ಭಾಗ ಹಳದಿ ಪಟ್ಟಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಗರಿಗಳ ಎಲ್ಲ ಭಾಗಕ್ಕೂ ಆವರಿಸ್ಕೊಳ್ಳುತ್ತೆ. ತೆನೆ ಹಂತ ಏನಾದ್ರು ಬರ್ತಾ ಇದ್ರೆ ತೆನೆ ಹಂತದಲ್ಲಿ ಅದು ಕಾಳು ಕೊಟ್ಟದಿಲ್ಲ, ಇಳುವರಿ ಭಾರಿ ನಷ್ಟ ಆಗುತ್ತೆ. ಕಾಳು ಕಟ್ಟದೇನೆ ತೆನೆಲೂ ಸದಾ ಸಣ್ಣ ಸಣ್ಣ ಎಲೆಗಳು ಮೂಡ್ಕೊಳ್ತವೆ, ಅದನ್ನ ನಾವು ಹುಚ್ಚು ತೆನೆ ಅಂತಲೂ ಕರಿತೀವಿ. ಆ ಸ್ಟೇಜ್ ಬರಕ್ಕೆ ಮುಂಚೆ ಈಗ ಇಮಿಡಿಯೇಟ್ ಆಗಿ ನೀವು ಇದನ್ನ ರೆಡೋಮಿಲ್ ಗೋಲ್ಡು, ಇನ್ನು ಅದಕ್ಕಿನ್ನ ಎಫೆಕ್ಟಿವ್ ಆಗಿರೋ ಕೆಮಿಕಲ್ಲು ಯಾವ್ದಾದ್ರು ಹೇಳಿ ಅನ್ನೋದಾದ್ರೆ ಅಜಾಕ್ಸಿಸ್ಟ್ರೋಬಿನ್ ಮತ್ತೆ ಡೈಫೆನ್ಕೊನೋಜೋಲ್ ಅಂತ, ಅದನ್ನು ಸಂಯುಕ್ತ ಶಿಲೀಂಧ್ರ ನಾಶಕ. ಮತ್ತೊಮ್ಮೆ ಹೇಳ್ತೀನಿ, ಅಜಾಕ್ಸಿಸ್ಟ್ರೋಬಿನ್ ಡೈಫೆನ್ಕೊನೋಜೋಲ್ ಅಂತ, ಅದನ್ನ ಪ್ರತಿ 1 ಲೀಟರ್ ನೀರಿಗೆ 1.5 ಗ್ರಾಂನಂತೆ ಸಿಂಪರಣೆ ಮಾಡಬೇಕು. ಇಲ್ಲಾಂದ್ರೆ ರೆಡೋಮಿಲ್ MZ ಅಥವಾ ರೆಡೋಮಿಲ್ ಗೋಲ್ಡ್ ಅದನ್ನ 2 ಗ್ರಾಂನಂತೆ, ಪ್ರತಿ 1 ಲೀಟರ್ಗೆ 2 ಗ್ರಾಂನಂತೆ ಕೂಡಲೇ ಸಿಂಪರಣೆ ಮಾಡಿ. ಗರಿಗಳ ಮೇಲ್ಭಾಗ ಹಾಗೂ ತಳಭಾಗ ಎರಡಕ್ಕೂ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಆದಷ್ಟು ಹತೋಟಿಗೆ ತರಬಹುದು. ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷ ಏನಾದ್ರು ಬಿತ್ತನೆ ಬೀಜ ಇದನ್ನೇ ಇಟ್ಕೋತೀನಿ ಅನ್ನೋದಾದ್ರೆ ದಯವಿಟ್ಟು ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು ತಾವು. ನನ್ನ ಹೆಸರು ಡಾಕ್ಟರ್ RN ಪುಷ್ಪ. ನನ್ನ ಮೊಬೈಲ್ ಸಂಖ್ಯೆ 9980366789. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9980366689. ನಮಸ್ಕಾರ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ June 16 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮುಂಗಾರಿನ ಪ್ರಧಾನ ಬೆಳೆಗಳ ಸಮಗ್ರ ಕೀಟ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಲ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕಬ್ಬಿನಲ್ಲಿರತಕ್ಕಂಥ ಗ್ಲೂಕೋಸ್ ಅಂಶ ಸುಮಾರು 9-12 ತಿಂಗಳ ತನಕ ಸಕ್ಕರೆ ಅಂಶವಾಗಿ ಬದಲಾವಣೆ ಆಗ್ತಕ್ಕಂಥ ಒಂದು ಕ್ರಿಯೆ ನಡೆಯುತ್ತೆ, ಶರೀರ ಕ್ರಿಯೆ ನಡೆಯುತ್ತೆ. ಆ ಒಂದು ಹಂತವನ್ನು ಈ ಒಂದು ಕೀಟ ಹಾನಿ ಮಾಡೋದ್ರಿಂದ ಅಲ್ಲಿ ಕಬ್ಬು ಸಪ್ಪೆ ಆಗ್ತದೆ, ಸಕ್ಕರೆ ಅಂಶ ಇರೋದಿಲ್ಲ. 17 ಮಂಗಳವಾರ ಮತ್ಸ್ಯ ತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನು ಕೃಷಿಗೆ ಯೋಗ್ಯವಾದ ತಳಿಗಳು ಮತ್ತು ಆಹಾರ ಪದ್ಧತಿಯನ್ನು ಕುರಿತು ಮಂಡ್ಯ ತಾಲೂಕು ಹೊಸ ಬೂದನೂರು ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿ ಯೋಗಾನಂದ ಅವರೊಂದಿಗೆ ಸಂದರ್ಶನವಿದೆ. ಈಗ ನಾವು ಮರಲ್ ಅಂತೇಳಿದ್ದು ನದಿಯಲ್ಲೂ ಸಿಗುತ್ತೆ ಮತ್ತು ನಮ್ಮ ಡ್ಯಾಮ್ಗಳಲ್ಲಿ ಅಥವಾ ಕೆರೆಗಳಲ್ಲೂ ಸಿಗುತ್ತೆ. ಬಟ್ ಅದನ್ನು ರೈತರು ಕೂಡ ಕೃಷಿ ಮಾಡ್ತಾ ಇದ್ದಾರೆ, ಯಾಕೆಂದರೆ ಲಾಭದಾಯಕವಾಗಿದೆ. ಬಟ್ ಬೇರೆ ಮೀನುಗಳು ನೀವು ಹೇಳಿದಾಗೆ ಇನ್ನೂ ಸ್ವಲ್ಪ ನಾವು ಅದನ್ನು ಮೀನು ಮರಿ ಲಭ್ಯತೆ ಇರ್ಬೋದು, ಅವೆಲ್ಲ ಇನ್ನೂ ಸ್ವಲ್ಪ ತುಂಬ ಕಷ್ಟ ಸರ್. ಅವು 18 ಬುಧವಾರ ಕೃಷಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ PS ಫಾತಿಮಾ ಹಾಗೂ BSc ಕೃಷಿ ವಿದ್ಯಾರ್ಥಿಗಳಾದ ಡಿ ಬಿಂದುಶ್ರೀ ಮತ್ತು ಎಸ್ ರೇವಂತ್ ರೆಡ್ಡಿ. ಈಗ 1+1 ಅಂತಂದ್ರೆ ಒಂದು ಥಿಯರಿ ಒಂದು ಪ್ರಾಕ್ಟಿಕಲ್. ಸೊ ಇದೇ ತರ 2+1 ಅಂತ ಇರುತ್ತೆ, 2 ಥಿಯರಿ ಒಂದು ಈ ತರ ಪ್ರಯೋಗಶಾಲೆಯಲ್ಲಿ ಮತ್ತೆ ಫೀಲ್ಡಲ್ಲಿ ಅಂದರೆ ಮಾಡಲೇಬೇಕು, ಅವ್ರು ಜಮೀನಿನಲ್ಲಿ ಕೆಲಸಗಳನ್ನ ಮಾಡಲೇಬೇಕು. ಇಲ್ಲಿ ಕ್ರಾಪ್ ಪ್ರೊಡಕ್ಷನ್ ನೀವು ಈಗ ಹೇಳಿದ್ರಲ್ಲ ಬೆಳೆ ಉತ್ಪಾದನೆ ಅಂತ, ಅದು 0+1. ಜೂನ್ 19 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಅಪೆಡಾ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಯು ಧರ್ಮರಾವ್ ಮತ್ತು ಸಹಾಯಕ ವ್ಯವಸ್ಥಾಪಕರಾದ ಬಿಕೆ ಪೂಜಾ. ಸರ್, ಅಂತಾರಾಷ್ಟ್ರೀಯ ಮೇಳಗಳಲ್ಲಿ ನಮ್ಮ ಇಲ್ಲಿನ ರಫ್ತುದಾರರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ಅಪೆಡಾ ವೆಬ್ಸೈಟ್ ಅಲ್ಲಿ ಅದಾದ್ರೂ ಅಪ್ಕಮಿಂಗ್ ಟ್ರೇಡ್ ಫೇರ್ ಇದ್ರೆ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಇದ್ರೆ, ಅದಕ್ಕೆ ಇನ್ವಿಟೇಷನ್ ಬಿಟ್ಟಿರ್ತಾರೆ. ಆನ್ಲೈನ್ ಮೂಲಕ ಹೋಗಿ ನಾವಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. 20 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ನಂತರ ನಮ್ಮ ನಿಲಯದಿಂದ ಪರಾಗ. ಕೆಲವರು ಇರ್ತಾರೆ ತಮ್ಗೆಷ್ಟೇ ಕಷ್ಟ ಬಂದರೂ ತಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಕೊನೆಗೊಂದಿನ ತಮ್ಮ ಕ್ಷೇತ್ರದ